ಸೋಮ್ಯೇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ ಹಂತವನು ಸರ್ವಾ ಪ್ರಜಾ ಸನ್ಮೂಲಾ ಸೋಮ್ಯೇಮಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ ಸರ್ವಾ ಅನ್ನೋ ಶಬ್ದ ಸೇರಿದ ಒಂದು ಪಾಠ, ಸರ್ವಾ ಅನ್ನೋ ಶಬ್ದ ಇಲ್ಲದ ಒಂದು ಪಾಠ, ಎರಡು ವಿಧ ಪಾಠ ಇದೆ. ಈ ಎರಡು ವಿಧ ಪಾಠದಲ್ಲಿ ಗೊಂದಲ ಯಾಕೆ ಬಂತು ಅಂತಂದ್ರೆ, ಆಚಾರ್ಯರು ಎರಡು ವಿಧದಲ್ಲಿ ಕೋಟ್ ಮಾಡ್ತಾರೆ. ಒಂದೊಂದು ಕಡೆ ಸನ್ಮೂಲ ಸೋಮ್ಯೇಮ ಪ್ರಜಾ ಸದಾಯತನ ಸತ್ಪ್ರತಿಷ್ಠಾ ಅಂತ ಹೇಳ್ತಾರೆ, ಕೆಲವು ಕಡೆ ಸನ್ಮೂಲ ಸೋಮ್ಯೇಮ ಸರ್ವಾ ಪ್ರಜಾ ಸದಾಯತನ ಸತ್ಪ್ರತಿಷ್ಠಾ ಅಂತ ಹೇಳ್ತಾರೆ, ಕೆಲವು ಕಡೆ ಸರ್ವಾಹ ಅನ್ನೋ ಶಬ್ದವನ್ನು ಬಳಸ್ತಾರೆ, ಕೆಲವು ಕಡೆ ಸರ್ವಾಹ ಶಬ್ದವನ್ನು ಬಳಸದೆ ಪ್ರತ್ಯೇಕ ಗ್ರಹಣ ಮಾಡಿದ್ದಾರೆ. ಎರಡು ವಿಧವಾದ ಪ್ರತ್ಯೇಕ ಗ್ರಹಣ ಮಾಡಿದ್ದಾರೆ ಆಚಾರ್ಯರು. ಇದರಿಂದ ಶ್ರುತಿ ಪಾಠದಲ್ಲಿ ಅನಂತರದವರಿಗೆ ಒಂದು ಸ್ವಲ್ಪ ಗೊಂದಲ, ಸರ್ವಾಹ ಅನ್ನೋದು ಉಂಟು, ಕೆಲವರು ಸೇರಿಸೋದು, ಕೆಲವರು ಬಿಟ್ಟುಕೊಡೋದು. ವಿಷಯ ಹೀಗಿದೆ, ಇದನ್ನ ಬೇರೆ ಕಡೆ ಆಚಾರ್ಯರು ಹೀಗೆ ಮಾಡಿದ್ದಾರೆ. ಶ್ರುತಿ ಅಂದರೆ ನಮಗೆ ಛಾಂದೋಗ್ಯ ಉಪನಿಷತ್ ಒಂದೇ, ಈ ಮಂತ್ರ ಬೇರೆ ಬೇರೆ ವೇದಗಳಲ್ಲಿ ಬೇರೆ ಭಾಗಗಳಲ್ಲಿ ಬಂದಿರಬಹುದು. ಆಗ ಶ್ರುತ್ಯಂತರದಲ್ಲಿ ಇರತಕ್ಕ ಪಾಠವನ್ನು ತಗೊಂಡು ಆಚಾರ ಬರೀತಾರೆ. ಹಾಗಾದ್ರೆ ಎರಡು ವಿಧವಾದ ಶ್ರುತಿ ಪಾಠವನ್ನು ಛಾಂದೋಗ್ಯದಲ್ಲಿ ಹೀಗೆ ಸನ್ಮೂಲ ಸೋಮೇಮ ಪ್ರಜಾ ಸದಾಯತನ ಸತ್ಪ್ರತಿಷ್ಠಾ, ಇನ್ನೊಂದು ಶ್ರುತಿ ಸನ್ಮೂಲ ಸೋಮೇಮ ಸರ್ವಾ ಪ್ರಜಾ ಸದಾಯತನ ಸತ್ಪ್ರತಿಷ್ಠಾ ಸರ್ವಾಹ ಅನ್ನುವ ಶಬ್ದ ಸೇರಿದಂತಹ ಒಂದು ಶ್ರುತಿ ಶ್ರುತ್ಯಂತರ ಇದೆ. ಹೀಗೆ ಅನೇಕ ಶ್ರುತಿಗಳನ್ನು ಸಂವಾದ ತೋರುವುದಕ್ಕೋಸ್ಕರ ಆಚಾರ್ಯರು ಬೇರೆ ಬೇರೆ ಪಾಠಗಳನ್ನು ಹೇಳ್ತಾರೆ ಅಂತ ಆಚಾರ್ಯರಿಂದ ಪಾಠ ಕೇಳಿದ ತ್ರಿವಿಕ್ರಮ ಪಂಡಿತಾಚಾರ್ಯ ಇದಕ್ಕೆ ಕಲ್ಪನಾ ಮಾಡಿದ್ದಾರೆ. ಉಳಿದವರಿಗೆ ಗೊಂದಲ, ಎರಡು ಮೂರು ಪಾಠ ಹೇಳ್ತಾರೆ ಆಚಾರ್ಯ. ಯಾಕೆಂದ್ರೆ ಅಲ್ಲಿ ಒಂದು ಪಾಠ, ಅದು ಬೇರೆ ಶ್ರುತಿ, ಇದು ಬೇರೆ ಶ್ರುತಿ, ಇದು ಬೇರೆ ಶ್ರುತಿ, ಎಲ್ಲಾ ಶ್ರುತಿಯು ನಮ್ಗೆ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಎರಡೆರಡು ಮೂರು ಮೂರು ಪಾಠಾಂತರಗಳನ್ನು ಆಚಾರ್ಯ ಉಲ್ಲೇಖ. ಹೀಗೆ ಇದೊಂದು ಮುಖ, ಇದನ್ನು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ನಾನು ಶುಂಡ ಅಂದ್ರೆ ಹಸಿವು, ಹಸಿವು ನಾನು ಚಿಗುರಿತು, ಆ ಹಸಿವು ಚಿಗುರಿತು ಅದರ ಮೂಲ ಯಾವುದು? ಅನ್ನ, ಅದರ ಮೂಲ ನೀರು, ಅದರ ಮೂಲ ತೇಜಸ್ಸು, ಅದರ ಮೂಲ ಭಗವಂತ ಅಂತ ಹೇಳಿ ಕೆಲವರು ಶುಂಡ ಅಂತಂದ್ರೆ ಚಿಗುರು ಅಂದ್ರೆ ಮಗು ಅಂತ ಅರ್ಥ ಮಾಡ್ತಾರೆ. ಒಮ್ಮೆಗೆ ಅಲ್ಲಿ ಮಗು ಎಲ್ಲಿಂದ ಬಂತು ಅದು ಬೇರೆ ವಿಷಯ ಮಾಡ್ತಾರೆ. ಹಸಿವಿನ ಹಸಿವು ಅನ್ನುವುದಲ್ಲಿ ಪ್ರಸಕ್ತ, ಮಗು ಬರಲಿಲ್ಲ ಅಲ್ಲಿ, ಇಡೀ ಕಾಂಟೆಕ್ಸ್ಟ್ ಅಲ್ಲಿ ಬರಲಿಲ್ಲ. ಆದ್ರೂ ಶುಂಗ ಅಂದ್ರೆ ಚಿಗುರು ಅಂತ ಉಂಟಲ್ಲ, ಚಿಗುರು ಅಂತ ಇಟ್ಕೊಂಡು ಅದನ್ನ ಮಗು ಅನ್ನೋದು ಒಂದು ಚಿಗುರಿತು. ಆ ಮಗು ಹುಟ್ಟಿದ್ದಲ್ಲ, ಅದರ ಮೂಲ ಏನು? ಅದರ ಮೂಲ ಯಾವುದು ಅಂದ್ರೆ ಅದು ಹುಟ್ಟಿದ್ದು ಮಣ್ಣಿನಿಂದ, ಮಣ್ಣಿನ ದೇಹ. ಆ ಮಣ್ಣಿನ ದೇಹಕ್ಕೆ ಹಿಂದೆ ನೀರು, ಗರ್ಭ ನಿಂತ ಹೇಳುವುದೇ ನೀರು ನಿಂತಿತ್ತು. ಮನುಷ್ಯನ ರೇತಸ್ಸು ದ್ರವರೂಪವಾಗಿದ್ದದ್ದು ಅದು ಘನವಾಗಿ ಮಣ್ಣಾಗಿ ಮಣ್ಣಿನ ರೂಪದಲ್ಲಿ, ಮಣ್ಣಿನ ಹಿಂದೆ ನೀರು, ನೀರಿನ ಹಿಂದೆ ಅವನ ರೇತಸ್ಸು ಆದದ್ದು ಹಾಗೆ ಮಣ್ಣಿನ ದೇಹ ಆಯಿತು. ಮಣ್ಣಿನ ದೇಹ ಆಗಲಿಕ್ಕೆ ರೇತಸ್ಸು ದ್ರವ ಕಾರಣ, ನೀರು ಕಾರಣ. ನೀರು ಆಗಲಿಕ್ಕೆ ಒಳಗಿನಿಂದ ಅವನ ತೇಜಸ್ಸು ತಗೊಂಡದ್ದು. ತೇಜೋಷಿತಂ ತ್ರೇದಾವಿದೀತೆ, ತೇಜಸ್ಸು ಅಸ್ಥಿಯಾಗಿ ಮಜ್ಜಾಗಿ ರೇತಸ್ಸಾಗುತ್ತದೆ, ಅವನ ತೇಜಸ್ಸ ಅಂಶವೇ ರೇತಸ್ಸಾಗುವುದು. ಹಾಗಾದ್ರೆ ತೇಜಸ್ಸಿನಿಂದ ರೇತಸ್ಸಾಯಿತು, ರೇತಸ್ಸಿನಿಂದ ಮಣ್ಣಿನ ಶರೀರ ಆಯಿತು. ಹಾಗಾದ್ರೆ ಈ ಒಂದು ಮಗು ಹುಟ್ಟಿದ್ದು ಮಗುವಿನ ಹಿಂದೆ ಮಣ್ಣಿದೆ, ಪಂಚಭೂತ ಕಾರಣ ಮಣ್ಣಿದೆ, ಮಣ್ಣಿನ ಹಿಂದೆ ರೇತಸ್ಸು ನೀರಿದೆ, ನೀರಿನ ಹಿಂದೆ ತೇಜಸ್ಸು, ಅದರ ಹಿಂದೆ ಇದೆಲ್ಲ ವ್ಯವಸ್ಥೆ ಮಾಡಿದ ಭಗವಂತ ಇದ್ದಾರೆ. ಇದು ಒಂದು ಅರ್ಥ. ಹೀಗೆ ಅದರಿಂದ ಸನ್ಮೂಲ ಸೋಮ್ಯೇಮ ಸರ್ವಾ ಪ್ರಜಾ ಸದಾಯತನ ಸತ್ಪ್ರತಿಷ್ಠ. ಇನ್ನು ಹಸಿವಿನದ್ದೊಂದು ವಿಷಯ ಆಯಿತು, ಹಾಗೆ ಬಾಯಾರಿಕೆ ಆಗುತ್ತಲ್ಲ, ತುಂಬಾ ಬಾಯಾರಿಕೆ ಗಂಟೆ ಬಸ್ಸೆ ಹಾರಿ ಹೋಯ್ತು, ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಏನಾದ್ರೂ ಗಂಟು ಬಸ್ಸೆ ಒಳಗ್ಬಿಟ್ಟರೆ ಏನಾದ್ರು ಒಂಚೂರು ಕೊಡಿ ಜಟ್ಟು ಕೊಡಿ ಅಂತ ಹೇಳಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಗಂಟು ಬಸ್ಸೆ ಹಾರಿ ಬಿಟ್ಟು ನೀವು ಗಂಟು ಕೆಡದ ಶುರು. ಅಥಯತ್ರೈತತ್ ಪುರುಷ ಪಿಪಾಸತಿ ನಾಮ ಹಿರಿಯನ್ನು ತಗೊಳ್ಳಿಲ್ಲ, ಅದನ್ನು ವಿಚಾರ ಮಾಡಿದವರು ಶ್ವೇತಕೇತು ಅಂತ ಹೇಳ್ತಾರೆ. ಮುಂತಾಲಕ ಮನುಷ್ಯ ಜೀವ ದೇಹದೊಳಗೆ ಇರತಕ್ಕ ಸಾಧಕ ಜೀವ ಪಿಪಾಸತಿ ನಾಮ ಬಯಾರಿಕೆ ಅಂತ ಒದ್ದಾಡ್ತಾನಲ್ಲಪ್ಪ ಏನು ಅದು ಹಾಗೆ ಏನು ಆವಾಗ ಏನಾಗುತ್ತೆ ಅಂದ್ರೆ ತೇಜೇವ ತತ್ ಪೀತಂ ನಯತಿ ಪಿಪಾಸತಿ ನೀರು ಕುಡಿತಾನೆ, ಕುಡಿದದ್ದು ಏನಾಗುತ್ತೆ ಅದೇ ಅವರು ತೃಪ್ತಿ ಆಗುತ್ತೆ. ತೇಜೇವ ತತ್ ಶೀತಂ ನಯತೆ, ಇವಾಗ ನೀರಿಟ್ಟದ್ದು ಅದನ್ನು ನೀವು ಅಡಿಯಲ್ಲಿ ಬೆಂಕಿ ಹಾಕಿದ್ರೆ ನೀರಾವಿ ಆಗಿಬಿಡುತ್ತೆ, ನೀರು ಖಾಲಿ ಆಗಬೇಕಾದ್ರೆ ನೀವು ಬೆಂಕಿ ಬೇಕು. ಹಾಗೆ ಕುಡಿದ ನೀರು ಒಳಗಿಂದ ಅದು ಖಾಲಿ ಆಗಿ ಒಳಗೆ ನೀರೇ ಆಗಿ ಸ್ಟಾಕ್ ಬಿಟ್ರೆ ಹೊಟ್ಟೆ ಉಪ್ಪರಿಸ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು. ಅದೆಲ್ಲ ನೀರು ಆವಿಯಾಗಿ ಅದಕ್ಕೆ ಎನರ್ಜಿ ಆಗಿ ಎಲ್ಲ ದೇಹದೊಳಗೆ ಸೇರಿಬಿಡ್ತದೆ ಅದು ನೆತ್ತರಿಗೆ ಅದಕ್ಕೆ ವಂಶಕ್ಕೆ. ಅದರಿಂದ ಅದನ್ನು ಯಾವುದು ಅದನ್ನು ಮಾಡೋದು ಯಾವುದು ಬೆಳಗಿನಿಂದ ಬೆಳಗಿನ ಟೆಂಪರೇಚರ್ ತೇಜಸ್ಸು ನೀರು ಅನ್ನ ಅದು ವ್ಯವಸ್ಥೆ ಆಗುವ ಡಿಸ್ಟ್ರಿಬ್ಯೂಟ್ ಆಗುವಂತೆ ಅಪ್ಪು ಮಾಡಿದ್ರು, ನೀರು ಡಿಸ್ಟ್ರಿಬ್ಯೂಟ್ ಆಗುವಂತೆ ತೇಜಸ್ಸು ಮಾಡಿದ್ರು. ಅದರಿಂದ ತೇಜ ಏವ ತತ್ ಪೀತಂ ತೇಜ ಏವ ಪೀತಂ ನೈತಿ. ಆ ನಾವು ಕುಡಿದಿರತಕ್ಕಂತಹ ನೀರನ್ನ ಒಳಗೆ ಕಳಿಸಿ ದೇಹಕ್ಕೆ ಬೇಕಾದಲ್ಲಿ ಅದನ್ನು ಎನರ್ಜಿಯಾಗಿ ಕಳಿಸಿ ಅದನ್ನು ವ್ಯವಸ್ಥೆ ಮಾಡತಕ್ಕಂಥ ಯಾವುದು ಅಂದ್ರೆ ದೇಹದ ಒಳಗಿರತಕ್ಕಂತಹ ತೇಜಸ್ಸಿನ ಅಂಶ. ಹಾಗಾದ್ರೆ ಪೃಥ್ವಿ ಅಪ್ಪು ತೇಜಸ್ಸಿನ ಅಂಶ ತೇಜ ಏವ ತತ್ ಪೀತಂ ನಯತೆ. ಅದಕ್ಕೆ ಅದೇ ದೃಷ್ಟಾಂತ ಕೊಡ್ತಾರೆ ಏನು ತದ್ಯಥಾ ಗೋನಾಯ ಅಶ್ವನಾಯ ಪುರುಷನಾಯ ಇತ್ಯೇವಂ ತತ್ ತೇಜ ಅಚಕ್ಷತೆ ಉದನ್ಯೇತಿ. ಈಗ ಪ್ರಸಿದ್ಧವಾದ ಪಾಠ ತತ್ ತೇಜ ಅಚಷ್ಟೇ ಉದನ್ಯೇತಿ ಅಂತ ಬಹುತೇಕ ಇದು ಶ್ರುತಿ ಪಾಠ ಇರ್ಲಿಕ್ಕಿಲ್ಲ. ಅರ್ಥದ ದೃಷ್ಟಿಯಿಂದ ಅಚಕ್ಷತೆ ಅಂತ ಆಗ್ಬೇಕು, ಎಲ್ಲೋ ತಪ್ಪು ಪರಂಪರೆ ಬಂದಿರಬೇಕು. ಅಚಷ್ಟೇ ಅಂತ ಏಕವಚನ ಅಲ್ಲಿ ಬೇಕಿಲ್ಲ. ಏನಾಗಿದೆ ಅಂದ್ರೆ ಹೇಳ್ತಾರೆ ಬಾಯಾರಿಕೆಗೆ ಒಂದು ಹೆಸರು ಉದನ್ಯ ಅಂತ. ಕಶನಾಯ ಇದ್ದ ಕಶನಾಯ ಅಂದ್ರೆ ಕಶನದ ಬಯಕೆ, ಉದನ್ಯ ಅಂದ್ರೆ ಉದ, ಉದ ಅಂದ್ರೆ ನೀರು, ಉದಕ ಉದಧಿ ಅಂದ್ರೆ ನೀರಿನ ನಿಧಿ ಸಮುದ್ರ, ಉದ ಕೊಂಕಣಿಯಲ್ಲಿ ಉದ ಅಂತ ಅಂತಾರೆ. ಉದ ಅಂತ ಹಿಂದಿಯಲ್ಲೂ ಹೇಳ್ತಾರೆ, ಕೊಂಕಣಿಯಲ್ಲಿ ಹೇಳ್ತಾರೆ ಉದ ಅಂದ್ರೆ ನೀರು. ಅದು ನೀರಿನ ನಯ ಬಯಕೆ ಉದನ್ಯ ಅಂತಾರೆ. ಉದ ನಾಯ ಹೋಗಿ ಉದನ್ಯ ಆಗಿದೆ ಅಷ್ಟೇ. ಅದು ಹೇಗೆ ಅಂದ್ರೆ ತದ್ಯಥಾ ಗೋನಾಯ ಅಶ್ವನಾಯ ಪುರುಷನಾಯ ದೇವಂ ತತ್ ತೇಜ ಅಚಕ್ಷತೆ ಉದನ್ಯ. ಹೇಗೆ ಗೋವುಗಳ ನಿಯಾಮಕ ಗೋನಾಯ, ಕುದುರೆಗಳ ನಿಯಾಮಕ ಅಶ್ವನಾಯ, ಮನುಷ್ಯರ ನಿಯಾಮಕ ಪುರುಷನಾಯ, ಹಾಗೆ ನೀರನ್ನ ನಿಯಮಿಸತಕ್ಕಂತಹ ತೇಜಸ್ಸು ಉದನಾಯ. ಉದನಾಯವೇ ಆ ಆಕಾರ ಹೋಗಿ ಉದನ್ಯ ಏನ್ ಮಾಡುತ್ತೆ ನೋಡ್ರಿ. ಹೀಗೆ ತತ್ರೈತರೇವ ಶುಂಡ ಉತ್ಪದಿತಂ ಸೌಮ್ಯ ವಿಜಾನೀ. ಇಲ್ಲಿ ಒಂದು ಚಿಗುರು ಬಂತ, ಈಗ ಬಾಯಾರಿಕೆ ಎನ್ನುವ ಚಿಗುರು ಬಂತು. ಆ ಬಾಯಾರಿಕೆ ಹಿಂದೆ ಏನಿದೆ, ಬಾಯಾರಿಕೆ ಯಾಕಾಯ್ತು ಅಂದ್ರೆ ಅದಕ್ಕೇನು ಮೂಲ, ನೇರವ ಮೂಲಂ ಭವಿಷ್ಯತಿ. ಇದು ನಿರ್ಮೂಲ ಆಗುವುದು ಸಾಧ್ಯ ಇಲ್ಲ. ಮೂಲ ಯಾವುದು, ಕೊಮೂಲಂ ಸ್ಯಾತ್ ತಸ್ಯ ಕೊಮೂಲಂ ಸ್ಯಾತ್ ಅನ್ಯತ್ರ ಅಭ್ಯ. ಅದಕ್ಕೆ ನೀರು ಮೂಲ ಅಲ್ವಾ, ಬಾಯಾರಿಕೆ ಅದಕ್ಕೆ ಮೂಲ ನೀರು, ಹಸಿರಿಗೆ ಮೂಲ ಅನ್ನ, ಬಾಯಾರಿಕೆ ಮೂಲ ನೀರು. ನೀರು ಅಂದ್ರೆ ಹಸಿವು ನೀರಿನಿಂದ, ಬಾಯಾರಿಕೆ ನೀರಿನಿಂದ ಅಂದ್ರೆ ಪ್ರಾಣದೇವರು ಬಾಯಾರಿಕೆ ಬರೆಸಿದ್ರು. ಅದು ತೃಪ್ತಿ ಕೊಡೋದು ಯಾರು ಆಗ ಏವೇವುಗಳ ಸೌಮ್ಯ ಅದ್ಭಿ ಸೌಮ್ಯ ಶೃಂಗೇರ ತೇಜೋ ಮೂಲ ಒಂದು ಇಚ್ಛ. ನೀರಿಗೆ ಮೂಲ ಯಾವುದು, ನೀರಿಗೆ ಮೂಲ ತೇಜಸ್ಸು. ಅಂದ್ರೆ ನಾವು ಕುಡಿದಿರ್ತಕ್ಕಂತಹ ನೀರನ್ನು ಅಂದ್ರೆ ಪ್ರಾಣದೇವರು ಬರಬಹುದು, ಅವರನ್ನು ವ್ಯವಸ್ಥೆ ಮಾಡಿ ತೃಪ್ತಿ ಆಗುವಂತೆ ಲಕ್ಷ್ಮಿ ತೇಜೋಮಾನ್ಯ ಲಕ್ಷ್ಮಿ ತೇಜಸ್ಸು ಪ್ರಾಣನಿಗೆ ಮೂಲ. ತೇಜಸ್ಸ ಸೌಮ್ಯ ಮೂಲೇನ ಶುಂಗೇನ ಸತ್ಮೂಲ ಒಂದು ಇಚ್ಛ. ಅಲ್ಲಿ ಯಥಾ ಪ್ರಕಾರ ತೇಜಸ್ಸಿಗೂ ಮೂಲ ಲಕ್ಷ್ಮಿ, ತೇಜಸ್ಸಿನ ಮಾನಿದ ಲಕ್ಷ್ಮಿ, ಲಕ್ಷ್ಮಿ ದೇವಿಗೂ ಮೂಲವಾಗಿರ್ತಕ್ಕವ ಸಪ್ತ ಸಕ್ಷಮದ ವಚನದ ಭಗವಂತ. ಅದರಿಂದ ಸನ್ಮೂಲ ಸೌಮ್ಯ ಮಾ ಪ್ರಜಾ ಸದಾಯತನ ಸತ್ಪ್ರತಿಷ್ಠಾ. ಭಗವಂತನೇ ಮೂಲ, ಭಗವಂತನೇ ಆಯತನ, ಭಗವಂತನೇ ಕೊನೆಯ ನೆಲೆ ಸತ್ಪ್ರತಿಷ್ಠಾ. ಭಗವಂತನಲ್ಲಿ ನೆಲೆಸಿದೆ ಎಲ್ಲವೂ, ಲಕ್ಷ್ಮಿಯಿಂದ ಹಿಡಿದು ಒಂದು ತೃಣಾಂತ ಜೀವದವರೆಗೆ ಸಮಸ್ತವೂ ನೆಲೆಸಿದೆ. ಇಲ್ಲಿ ಕೂಡ ಶುಂಗ ಅಂದ್ರೆ ನಾನು ಇಲ್ಲಿ ಹಸಿವು ಮತ್ತು ಬಾಯಾರಿಕೆ ಎರಡು ಬೇರೆ ಬೇರೆ ಶುಂಗಗಳನ್ನು ತಗೊಂಡೆ. ಎಲ್ಲ ವ್ಯಾಖ್ಯಾನಕಾರರು ಶುಂಗ ಅಂದ್ರೆ ಚಿಗುರು ಅಂದ್ರೆ ಮಗು ಅಂತಲೇ ಅರ್ಥ ಮಾಡುದು. ಗರ್ಭದಿಂದ ಒಂದು ಮಗು ಬಂತು, ಹಾಗೆ ಬಂದ್ರೆ ಎರಡಕ್ಕೆ ಬೇರೆ ಬೇರೆ ವಿವರಣೆ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಮೂಲ ಯಾವುದು ಅಂದ್ರೆ ಮಗು ಅಂತ ಹೇಳಿ, ಇಲ್ಲಿ ನೀರು ಅಂತ ಹೇಳ್ತಾರೆ. ಇದಕ್ಕಿಂತ ಹಾಗೆ ಮೂಲ ಯಾವುದು, ನೀರು, ನೀರು ಅಂದ್ರೆ ಪ್ರೇತಸ್ಸು. ಅದಕ್ಕೆ ಮೂಲ ಯಾವುದು, ಆ ಪುರುಷನಲ್ಲಿರ್ತಕ್ಕಂತಹ ತೇಜಸ್ಸು. ಆ ತೇಜಸ್ಸಿಗೂ ಮೂಲ ಒಳಗೆ ಇರತಕ್ಕಂತಹ ಭಗವಂತ. ಭಗವಂತ ಇಲ್ಲದೆ ಇದ್ರೆ ಟೆಂಪರೇಚರು ಇಲ್ಲ, ಪ್ರಾಣನೂ ಇಲ್ಲ, ಅನ್ನವೂ ಇಲ್ಲ, ಏನಿಲ್ಲ, ಎಲ್ಲವೂ ಪಂಚಭೂತಗಳಲ್ಲಿ ಸೇರಿ ನಾಶವಾಗಿ ಹೋಗುತ್ತೆ. ಆದ್ರಿಂದ ಎಲ್ಲಕ್ಕೂ ಮೂಲದಲ್ಲಿ ಒಳಗೆ ಭಗವಂತ ಕೂತಿದ್ದರಿಂದ, ಲಕ್ಷ್ಮಿ ಕೂತಿದ್ದಾರೆ, ಭಗವಂತ ಇರೋದ್ರಿಂದ ಪ್ರಾಣದೇವರಿದ್ದಾರೆ, ಭಗವಂತ ಇರೋದ್ರಿಂದ ರುದ್ರದೇವರಿದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಭಗವಂತ ಹೊರಟೋದ್ರೆ ಅವರೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ, ಕೆಲಸ ಸ್ವಿಚ್ ಆಫ್. ಅವರ ಜೀವ ಏನ್ ಮಾಡಿಸ್ಬೋದು, ಅದು ಹೊರಟೋಗ್ತಾರೆ. ಅದಕ್ಕೆ ಕೆಲಸ ಮಾಡಲಿ, ಅಲ್ಲಿ ಕೆಲಸ ಫಂಕ್ಷನ್ಗೆ ಇಲ್ಲ. ಅಂತ ಬ್ರಹ್ಮಣಾತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಇದರೆ ಶಾಸ್ತ್ರಕಾರ ಯೋಚನೆ ಅಂದ್ರೆ ಈ ದೇಹ ಮೃತ ಶರೀರ ಅಂತ ಯಾವ್ದಕ್ಕೆ ಹೇಳೋದು ಅಂದ್ರೆ ಯಾವ ಶರೀರದಲ್ಲಿ ಭಗವಂತ ಹೊರಟೋದು ಆ ಶರೀರ. ಅಂದ್ರೆ ಭಗವಂತ ಹೊರಟೋದ ಕೂಡಲೇ ಪ್ರಾಣದೇವರು ಲಕ್ಷ್ಮಿ ಹೊರಟೋದು, ಪ್ರಾಣದೇವರು ಹೊರಟೋದು, ಪ್ರಾಣ ಹೋಯಿತು, ಶಿವನು ಹೊರಟು ಹೋದ. ಶಿವ ಅವತ್ತು ಶವ ಆಯಿತು ಇಷ್ಟೇ. ಶಿವ ಇರೋ ತನಕ ಅದು ಶಿವ, ಆಮೇಲೆ ಅಶಿವ ಶವ. ಅದರಿಂದ ನಿಜವಾಗಿ ಜೀವ ಹೊರಟು ಹೋದ್ಮೇಲೆ ಅಲ್ಲ ಇದು ಮೃತ ಆಗುವುದು, ಭಗವಂತ ಹೊರಟು ಹೋದ್ಮೇಲೆ, ಪ್ರಾಣದೇವರು ಹೊರಟು ಹೋದ್ಮೇಲೆ ಮೃತವಾಯಿತು. ಅದರಿಂದ ಒಳಗೆ ಭಗವಂತ ಇದ್ದಾಗ ಇದೆಲ್ಲ ಇದೆ. ಭಗವಂತ ಇದ್ದಾಗ ಲಕ್ಷ್ಮೀದೇವಿ ತೇಜೋ ಮಾನಿನೇ ಒಳಗಿನಿಂದ ಚಕ್ಕರಿಚರು. ಲಕ್ಷ್ಮಿ ಇದ್ದಾಗ ಜಲಾಭಿಮಾನಿ ಆಗಿರ್ತಕ್ಕಂಥ ಪ್ರಾಣದೇವರು ತೇಜಸ್ಸಿನ ಮೂಲಕ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ತೇಜಸ್ಸಿನ ಪ್ರಾಣದೇವರು ಇದ್ದಾಗ ಅವರಿಗೆ ಅನ್ನ ಸಪ್ಲೈ ಮಾಡಲಿಕ್ಕೋಸ್ಕರ ಅನ್ನಾಭಿಮಾನಿ ಆಗಿ ಶಿವ, ಶಿವ ಪ್ರಾಣದೇವರಿಗೆ ಅನ್ನ ಕೊಡ್ತಾನೆ, ಪ್ರಾಣದೇವರು ನೀರು ಕೊಡ್ತಾರೆ, ಲಕ್ಷ್ಮಿ ಅದನ್ನೆಲ್ಲವನ್ನು ತೇಜಸ್ಸಿನಲ್ಲಿ ಪಾಕ ಮಾಡ್ತಾರೆ. ಭಗವಂತ ಜೀವನ ಇದೆಲ್ಲ ಮಾಧ್ಯಮ ಈ ಮೂರು ತತ್ವಗಳ ಜೊತೆಗೆ ನಮಗೆ ಬದುಕುವ ವ್ಯವಸ್ಥೆಯನ್ನು ಕಲ್ಪನೆ ಮಾಡಿದ್ದಾರೆ. ಇಷ್ಟು ತಿಳ್ಕೊಂಡು ಏನಾಗುತ್ತೆ ಅಂತ ಎಚ್ಚರವೇ ಇಲ್ಲ. ಎಲ್ಲ ಆರಾಮಿದ್ದಾಗ ಎಲ್ಲೋ ಬಟ್ಟೆ ಹಾಳಾದಾಗ ಏನೋ ತಿನ್ನೋದು ಸರಿಯಾಗಿಲ್ಲರಿ, ಏನೋ ಪ್ರಾಬ್ಲಮ್ ಅಂತ ತಿನ್ನೋದು ಕರಗ್ತಾ ಇದ್ರೆ ವಿ ಆರ್ ನಾಟ್ ವರಿ, ತಿಂತಾ ಇದ್ರೆ ಕರಗ್ತಾ ಇದೆ. ಆದ್ರೆ ತಿನ್ನೋದು ಅಂದ್ರೆ ಏನೋ, ಅದು ಕರಗೋದು ಅಂದ್ರೆ ಏನೋ, ಕುಡಿಯೋದು ಅಂದ್ರೆ ಏನೋ, ಅದು ಕರಗೋದು, ಇಷ್ಟೆಲ್ಲ ಒಳಗಿಂದ ಪ್ರೊಸೆಸ್ ಇದೆ, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ ಇದೆ, ಇಷ್ಟೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಇದ್ದಾರೆ, ಇವರೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅದರಿಂದ ನಾವು ಬದುಕ್ತಾ ಇದ್ದೇವೆ ಒಂದು ಎಚ್ಚರ. ಈ ಕಲ್ಪನೆಯೇ ನಮಗೆ ಇಲ್ಲದೆ ಅದು ನನಗೆ ಎಚ್ಚರದ ಬಗ್ಗೆ ಏನು ಗೊತ್ತಿದೆಯಪ್ಪ, ಎಚ್ಚರದಲ್ಲಿ ಏನು ಮಾಡ್ತಾ ಇದ್ದೀನಿ, ತಿಂದದ್ದು ಕರಗಲಿಕ್ಕೆ ಏನು ಮಾಡಿದೆ, ಸುಮ್ಮನೆ ಒಂದಿಷ್ಟು ಹಾಕಿದ್ದನ್ನು ನುಂಗಿದೆ, ಅದು ಒಳಗಿಂದ ಏನಾಯ್ತು, ನಿನಗೇನಾದ್ರೂ ಎಚ್ಚರ ಉಂಟು, ನಾವು ಬಾಯಾರಿಗೆ ಆಗದನ್ನು ಕುಡಿದಿ, ಅದು ಏನೋ ಕುಡಿದಿ, ಕುಡಿಬಹುದನ್ನು ಕುಡಿದಿ, ಕುಡಿಯಬಾರದನ್ನು ಕುಡಿದಿ, ಅದು ಒಳಗೆ ಏನಾಗ್ತಾ ಇದೆ, ಏನಾದ್ರೂ ಎಚ್ಚರ ಉಂಟು, ಏನಿಲ್ಲ. ಕುಡಿಯುವುದರಲ್ಲೂ ಸ್ವಾಧೀನ ಇಲ್ಲ, ಕುಡಿದದ್ದು ಏನಾಗುತ್ತೆ ಅನ್ನೋದು ಸಾಧ್ಯ ಇಲ್ಲ, ತಿನ್ನುವುದರಲ್ಲೂ ಸ್ವಾಧೀನ ಇಲ್ಲ, ತಿನ್ನೋದು ಏನಾಗುತ್ತೆ ಅನ್ನೋದು ಸಾಧ್ಯ ಇಲ್ಲ. ತಿನ್ನಬಾರದು ಅಂತ ಹೇಳಿದ್ರೆ ತಿಂತಾನೆ ಮನುಷ್ಯ, ಡಾಕ್ಟರ್ ಹೇಳ್ತಾರೆ ತಿನ್ಬೇಡ ಆರೋಗ್ಯ ಒಳ್ಳೆಯದಲ್ಲ, ಹೆಚ್ಚುಗಳು ಬಿಡೋಲ್ಲ, ತಿನ್ನಬಾರದು ಹೇಳಿದ್ರೆ ತಿನ್ನೋಡು ಏನಾಗುತ್ತೆ ನೋಡುವ, ತಿನ್ನಬಾರದು ಅಂತ ತಿಂದ್ರೆ ಏನಾಗುತ್ತೆ. ಹಾಗಾದ್ರೆ ತಿನ್ನುವುದರಲ್ಲೂ ಸ್ವಾತಂತ್ರ್ಯ ಇಲ್ಲ, ತಿಂದದ್ದು ಒಳಗೆ ಹೋದ್ಮೇಲೆ ಏನೂ ಸ್ವಾತಂತ್ರ್ಯ ಇಲ್ಲ, ಕುಡಿಯುವುದರಲ್ಲಿ ಸ್ವಾತಂತ್ರ್ಯ ಇಲ್ಲ, ಕುಡಿಬಾರದು, ಗೊತ್ತಿದ್ದದನ್ನೇ ಏನಾಗುತ್ತೆ ನೋಡುವ, ಕುಡಿದು ನೋಡ್ತಾರೆ, ಕುಡಿದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಏನು ಎಚ್ಚರ, ಎಚ್ಚರದಲ್ಲಿ ಎಚ್ಚರ ತಪ್ಪಿ ಬದುಕುವುದೇ ಎಚ್ಚರ. ಭಗವಂತನ ಬಗೆಗೆ ಎಚ್ಚರ ಆಗುವ ತನಕ ಇದು ಎಚ್ಚರವೇ ಅಲ್ಲ, ಇದು ಒಂಥರ ಎಚ್ಚರ ಗೇಡಿತನ. ನಾವು ತೆಲುಗು ಪಡೆಯದೆ ತೆಲುಗುಗೆ ತಿಳಿಗೇಡಿಗಳಾಗಿ ಬದುಕುತ್ತೇವಲ್ಲ, ಹಾಗೆ ಎಚ್ಚರಗೇಡಿಗಳಾಗಿ ಎಚ್ಚರದಲ್ಲೂ ಬದುಕುತ್ತಾ ಇದ್ದೇವೆ. ನಮಗೆ ಎಚ್ಚರವೇ ಇಲ್ಲ. ಒಳಗಿರ್ತಕ್ಕಂಥ ಬೇಸಿಕ್ ಪ್ರಿನ್ಸಿಪಲ್ಸ್ ಅದನ್ನು ತಿಳಿಯದೇ ಇದ್ರೆ ಅದು ಎಂಥ ಎಚ್ಚರ. ಆಮೇಲೆ ಇನ್ನೊಂದು ವಿಷಯ ಅಂತೂ ಮೂಲಭೂತವಾಗಿ ದೇಹ ರಚನೆಯಾದಂತೆ ಮಣ್ಣು ನೀರು ಬೆಂಕಿ, ಆ ಮಣ್ಣು ನೀರು ಬೆಂಕಿ ಮೂರು ದೇವತೆಗಳು ಒಟ್ಟಾಗಿ ಮುಕ್ಕುರಿಗೊಂಡು ಮಣ್ಣು ನೀರು ಬೆಂಕಿಯನ್ನು ಇಲ್ಲಿ ಹುಟ್ಟು ಒಟ್ಟು ಮಾಡಿ ಹೇಗೆ ದೇಹ ರಚನೆ ಆಯಿತು. ಆ ದೇಹ ಬಂದದ್ದೇ ಬಂದ ಮೇಲೆ ಹಸಿವು ವಾಯಾಳಿಕೆ. ಈ ಗರ್ಭದೊಳಗೆ 9 ತಿಂಗಳು ದೇಹ ರಚನೆ ಆದದ್ದೇ ಈ ಮೂರು ಮಹಾಶಕ್ತಿಗಳಿಂದ, ಲಕ್ಷ್ಮಿ ಬ್ರಹ್ಮ ವಾಯು ಶಿವ. ಅದರಲ್ಲಿ ಭಗವಂತ ಬೆಂಗಳೂರು ಕೂತ್ಕೊಂಡ್ಬಿಟ್ಟ ಅವರಿಂದ ಅದನ್ನು ಹೇಳ್ತಾರೆ. ಯಥಾ ಖಲು ಸೋಮ್ಯ ಇಮಾಹ ತಿಸ್ರೋ ದೇವತಾ ಪುರುಷ ಪ್ರಾಪ್ಯ ತ್ರಿವೃತ್ ಏಕಾಭವತಿ ತದುಕ್ತಂ ಪುರಸ್ತಾದೇವ ಭವತಿ. ಈ ದೇಹವ ರಚನೆಗೆ, ಈ ದೇಹ ರಚನೆ ಆದ್ಮೇಲೆ ಹಸಿವು ಬಾಯಾರಿಕೆ, ಹಸಿವು ಬಾಯಾರಿಕೆ ಯಾವುದರ ಮೂಲಕ ಆಗುತ್ತೋ ಅಂತ ಈ ದೇಹ ರಚನೆಯೇ ಆದದ್ದು. ಯಥಾ ಖಲು ಸೋಮ್ಯ ಇಮಾಹ ತಿಸ್ರೋ ದೇವತಾ, ಈ ಮೂರು ದೇವತೆಗಳು ಲಕ್ಷ್ಮಿ ಮತ್ತು ಅಥವಾ ಬ್ರಹ್ಮ ವಾಯುದೇವರು ಮತ್ತು ಶಿವ, ಈ ಮೂರು ದೇವತೆಗಳು ಏನು ಪುರುಷಂ ಪ್ರಾಪ್ಯ ಈ ಶರೀರದೊಳಗೆ ಸೇರಿಕೊಂಡು ಸಾಧನ ಶಕ್ತಿಗಳು ಸೇರಿಕೊಂಡು ತ್ರಿವೃತ್ತಿ ಏಕಾಭವತಿ ಏಕೈಕಾಭವತಿ, ಆ ಮೂರು ಒಟ್ಟಾಗಿ ಅಖಂಡವಾಗಿ ಮಣ್ಣು ನೀರು ಬೆಂಕಿ ಸೇರಿ ಒಂದು ಮಣ್ಣಾಗಿ, ನೀರು ಮಣ್ಣು ಬೆಂಕಿ ಸೇರಿ ಒಂದು ನೀರಾಗಿ, ಬೆಂಕಿ ಮಣ್ಣು ನೀರು ಸೇರಿ ಬೆಂಕಿಯಾಗಿ, ಆ ತ್ರಿವೃತ್ತಿಯಿಂದ ಒಂದು ಮತ್ತೆ ಮಣ್ಣು ನೀರು ಬೆಂಕಿ ಹೊಸ ವಸ್ತು ಸೃಷ್ಟಿಯಾಗಿ ಸಮಷ್ಟಿ ಸಂಕೀರ್ಣವಾದ ಅದರ ಮೂಲಕ ದೇಹವಾಗಿ ಏನೆಲ್ಲ ಕಾರ್ಬಾರ ಆಗುತ್ತೆ ಅದು ಉತ್ತಮ ಪುರಸ್ತಾದೇವ ಭವತಿ. ಅದನ್ನು ಹಿಂದೆ ಹೇಳಿ ಆಗಿದೆ, ಅಂದ್ರೆ ಹಿಂದೆ ಹೇಳಿದ್ದನ್ನು ಮತ್ತೊಮ್ಮೆ ಯಾಕೆ ಹೇಳ್ತಾರೆ, ಅದು ಅವಶ್ಯವಾಗಿ ನಾನು ಬಿಟ್ಟುಕೋ ಮರೀಬೇಕಾದ್ದಲ್ಲ. ನಿನಗೆ ದೇಹ ಬಂದದ್ದೇ ಇವರಿಂದ, ದೇಹ ಬಂದ ಮೇಲೆ ಹಸಿವು ಬಾಯಾರಿಕೆ ಆಗ್ತಾ ಇರುವುದು ಇವರಿಂದ, ಅದು ಪರಿಹಾರ ಆಗ್ತಾ ಇರುವುದು ಇವರಿಂದ. ಹಾಗಾಗಿ ಎಲ್ಲ ವಿಧದಲ್ಲೂ ಈ ಮಹಾಶಕ್ತಿಗಳಿಗೆ ಈ ಜೀವ ನಡಿಯಾಗಿದೆ. ನಮಗೆ ದೇಹ ಕೊಟ್ಟವರು ಅವರು ಲಕ್ಷ್ಮಿ ಬ್ರಹ್ಮ ವಾಯು ಶಿವ. ನಮಗೆ ಬದುಕಿನಲ್ಲಿ ಹಸಿವು ಬಾಯಾರಿಕೆ ಕೊಟ್ಟು ಹಸಿವು ಬಾಯಾರಿಕೆ ನೀಗಿಸಿ ನಮ್ಮನ್ನು ರಕ್ಷಣಾ ಮಾಡ್ತಾ ಇರುವವರು ಅವರು. ಇಡೀ ಬದುಕಿನ ಉದ್ದಕ್ಕೆ ಇನ್ನು ಕೊನೆಗೆ ಹೊರಟು ಹೋಗುವಾಗ ಏನಾಗುತ್ತೆ ಮಾತ್ರ ವಿಷಯ. ಹುಟ್ಟುವುದಾಯಿತು, ಹುಟ್ಟುವುದು ಅವರಿಂದ, ಈ ದೇಹ ಬರುವುದೇ ಈ ಮೂರು ತತ್ವಗಳಿಂದ. ದೇಹದಲ್ಲಿ ಬದುಕುವುದು ಹಸಿವು ಬಾಯಾರಿಕೆ ಬೇಕಾದ ತಿಂದು ಕುಡಿದು ಕೊನೆಯ ತನಕ ಬದುಕುವುದು ಇವರು ಮೂವರಿಂದ. ಈ ಮೂವರನ್ನು ನಿಯಂತ್ರಿಸಿಕೊಂಡು ಒಳಗೆ ಭಗವಂತ ಇರುವುದರಿಂದ ಬಗ್ಗೆ ಅಸ್ಯ ಸೌಮ್ಯ ಕುರುಡಸ್ಯ ಪ್ರಯತ ವಾಂಗ್ಮನೋಚ್ಚೇತಿ. ಅಲ್ಲಿ ಏನಾಗುತ್ತೆ, ಅದು ಮನಃಪ್ರಾಣ ಮನಃಪ್ರಾಣಿ ವಾಂಗ್ ಮನಸ್ಸು ಮನ ಸಂಪದ್ಯತೆ ಮನಃಪ್ರಾಣಿ ಪ್ರಾಣ ತೇಜಸ್ಸಿ ತೇಜಸ್ ಮನಸ್ಸ್ಯಾಂ ದೇವತಾಯ. ಆಮೇಲೆ ಮನೆಯ ಕೊರಟು ಹೋಗ್ತಾನೆ, ಒಂದು ದಿವಸ ಸಾಯ್ತಾನೆ. ಅವಾಗ ಏನಾಗುತ್ತೆ, ಅಸ್ಯ ಸೌಮ್ಯ ಪುರುಷಸ್ಯ ಪ್ರಯತ ಪ್ರಯತ ಅಂದ್ರೆ ಪ್ರಯಾಣ ಹೊರಟು. ಸಂಸ್ಕೃತ ನಾನು ಹೇಳಿದೆ, ಸಾಯುವುದು ಅಂತ ಒಂದು ಸಂಗತಿಯೇ ಇಲ್ಲ. ಸಂಸ್ಕೃತದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಸಾಯುವುದು ಅನ್ನೋದಕ್ಕೆ ಶಬ್ದವೇ ಇಲ್ಲ, ಯಾಕಂದ್ರೆ ಸಾಯುವುದು ಅಂತ ಒಂದು ವಿಷಯವೇ ಇಲ್ಲ. ಮತ್ತೆ ಅವನು ಪ್ರಯತ ಈ ದೇಹದಿಂದ ಹೊರಕ್ಕೆ ಪ್ರಯಾಣ ಹೊರಟ ಅಲ್ಲ ಅಂತ ಡಿಪಾರ್ಚರ್ ಫ್ರಮ್ ದಿಸ್ ಬಾಡಿ ಇಟ್ ಇಸ್ ನಾಟ್ ಡೆತ್. ಈ ಒಂದು ಸ್ಟೇಷನ್ ಇನ್ನೊಂದು ಸ್ಟೇಷನ್ ಹೋದ ಹಾಗೆ ಪ್ರಯತ ಪ್ರಯಾಣ ಹೊರಟ ಪ್ರಯಾತಿ ಈ ದೇಹದಿಂದ ಹೊರಕ್ಕೆ ಹೊರಡುವಾಗ ಏನಾಗುತ್ತೆ ಅಂತಂದ್ರೆ ಸಾಯುವಾಗ ಪ್ರಶ್ನೆ ಇಲ್ಲ. ಅಸ್ಯ ಸೌಮ್ಯ ಕುರುಡಸ್ಯ ಪ್ರಯತ ಅದರಲ್ಲಿ ಎರಡು ತರ ಪ್ರಯಾಣ ಹೋಗಿ ಹೋಗಿ ಮತ್ತೆ ವಾಪಸ್ ಬರುದು ಒಂದು ಪ್ರಯಾಣ, ಹೋಗಿಯೇ ಬಿಡುದು ಒಂದು ಪ್ರಯಾಣ. ಅದ್ರಲ್ಲಿ ಪ್ರಯಾಣದಲ್ಲಿ ಎರಡು ತರ, ಆ ಹೋಗಿಯೇ ಬಿಡುವುದು ಮೋಕ್ಷ, ಹೋಗಿ ಮತ್ತೆ ವಾಪಸ್ ಬರುದು ಮತ್ತೆ ಸುಟ್ಟು ಸಾವು ಸಾವಿರ ಚಕ್ರ. ಅಷ್ಟೇ ಎರಡು ಬರೇ ಪ್ರಯಾಣ, ಒಂದು ಒಂದೇ ಒಂದು ಟೂ ವೇ ಪ್ರಯಾಣ, ಒಂದು ಹೋಗಿ ಬರೋದು ಅದರಲ್ಲಿ ಅದೇ ದಾರಿಯಲ್ಲಿ ವಾಪಸ್ ಬಂದು ಬಿಡ್ತಾರೆ. ಕೆಲವು ಒಂದೇ ಹೋಗಿ ಹೋಗೋದೆ ಮತ್ತೆ ಇನ್ನೊಂದು ವಾಪಸ್ ಇಲ್ಲ, ಟೂ ವೇಸ್ ಇಲ್ಲೇ ಇಲ್ಲ, ಅದೇ ಓನ್ಲಿ ಒಂದೇ. ಆ ಎರಡು ಸ್ಥಿತಿಯಲ್ಲಿಯೂ ಕೂಡ ಏನಾಗುತ್ತೆ ಪ್ರಯತ ಅಂದ್ರೆ ಯಾನ ಪ್ರಯಾಣ, ನಿಜವಾಗಿ ಪ್ರಯಾಣ ಅಂದ್ರೆ ಅದು ಪ್ರಕೃಷ್ಟವಾದ ಯಾನ ಮತ್ತೆ ವಾಪಸ್ ಬರೋದು ಸಾಧು. ಇದು ಇದೊಂದು ಪ್ರಯಾಣ, ಪ್ರಯಾಸದ ಯಾನ ಅದು ಪ್ರಕೃಷ್ಟವಾದ ಯಾನ, ಎರಡು ಪ್ರಯಾಣ. ಈ ಪ್ರಯಾಣ ಹೊರಡ್ತಾನಲ್ಲ ಪ್ರಯತ, ಯಾವಾಗಲೂ ಒಂದು ಪ್ರಯಾಣಕ್ಕೂ ಟೂರ್ ಹೋಗುದಂದ್ರೆ ಖುಷಿ ಆಗ್ತದೆ. ಎಲ್ಲರಿಗೂ ಮನೆಯಲ್ಲಿ ಇದ್ದು ಇದ್ದು ಇದ್ದು ಬೇಜಾರಿಗೆ ನಾಲ್ಕು ದಿವಸ ಎಲ್ಲ ಹೋಗ್ಬರ್ಬಾರ್ದು, ಎಲ್ಲೋ ಹೋಗ್ಬಾರ್ದು, ಎಲ್ಲೋ ಯಾತ್ರೆ ಹೋಗುದು ಅಥವಾ ಏನೋ ಒಂದು ನೋಡ್ಬೇಕಾದ ಸ್ಥಳ ದಿನವರೆಗೆ ನೋಡ್ಬೇಕು. ಅದಕ್ಕೋಸ್ಕರ ಮನುಷ್ಯ ಯಾವ್ಯಾವುದೋ ದೇಶ ದೇಶಗಳಿಗೆ ಅಲಿತಾನೆ ನೋಡ್ಬೇಕು. ಪ್ರಯಾಣ ಅನ್ನೋದಿಷ್ಟೇ ಆಗುತ್ತೆ ಅಂದ್ರೆ ಇದ್ದ ಜಾಗದಿಂದ ಹೋಗುವುದು ಅಂದ್ರೆ ಬಹಳ ಖುಷಿ ಆಗುತ್ತೆ. ಮಾತ್ರ ಅದಕ್ಕೆ ಇರುತ್ತೆ, ಹೋಗ್ಬಾರ್ದು ಬದುಕಬೇಕು, ಇನ್ನೂ ಇಲ್ಲೇ ಇರಬೇಕು ಹೋಗ್ಬಾರ್ದು, ಇನ್ನೂ ಇರಬೇಕು ಹೋಗ್ಬಾರ್ದು ಅಂತ ಉದಾಹರಣೆ ಪಡ್ತಾರೆ. ನಿಜವಾಗಿ ಸಂಗತಿ ಏನು ಅಂತ ಶಾಸ್ತ್ರಕಾರರಿಂದ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಾವು ಅನ್ನೋದು ಯಾವಾಗಲೂ ದುಃಖಮಯ ಅಲ್ಲ, ಸಾಯುವ ಭಯ ದುಃಖ, ಸಾವು ದುಃಖ ಅಲ್ಲ. ಇದು ಯಾಕೆ ಹೋಗ್ಬಾರ್ದು ಹೆದರಿಕೆ, ಏನಾಗ್ಬಿಡುತ್ತೋ ಏನೋ ಅನ್ನೋ ಹೆದರಿಕೆಯೇ ಬರುತ್ತೆ. ಬಹು ದುಃಖ ಸಾವು ದುಃಖಕ್ಕೆ ಕಾರಣ ಅಲ್ಲ, ಸಾವಿನ ಭಯ ಫಿಯರ್ ಆಫ್ ಡೆತ್ ಕಾಸ್ಟ್ ಆಫ್ ಸಾರೋ ಡೆತ್. ಸಾವು ಅನ್ನೋದು ಸಾಯುವ ಕ್ಷಣದಲ್ಲಿ ಯಾರಿಗೂ ದುಃಖ ಆಗುದಿಲ್ಲ, ಅದು ಖುಷಿ ಎಕ್ಸ್ಪೀರಿಯನ್ಸ್, ಅದು ಯಾವ ದುಃಖವೇ ಆಗುದಿಲ್ಲ. ಆ ಸಾಯುವ ಮುಂಚೆ ರೋಗದ ನೋವು ಅದೆಲ್ಲ ಬೇರೆ, ಅದ ಡೆತ್ ಅನ್ನೋದು ದುಃಖ ಅಲ್ಲ. ಅದು ಯಾವಾಗಲೂ ಯಾತ್ರೆ ಪ್ರಯಾಣಕ್ಕೆ ಹೋದಾಗೆ ದೂರಿ ಹೋದಾಗೆ ಇಟ್ ಇಸ್ ಎ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್ ಅಕಾರ್ಡಿಂಗ್ ಟು ಶಾಸ್ತ್ರ. ಯಾವ ಜೀವಕ್ಕೂ ಸಾವಿನ ದುಃಖ ಆಗುವುದು, ಆದರೆ ಸಾವಿನ ಪೂರ್ವಭಾವಿಯಾಗಿ ಏನು ಅಂತ ರೋಗ ರುಜಿನಗಳಿದ್ರೆ ಆ ರೋಗದ ವೇದನೆ ಮತ್ತು ಸಾಯಿತೇನೆಲ್ಲ ಸತ್ತ ಮೇಲೆ ಏನಾಗುತ್ತೆ ಅನ್ನೋ ಭಯ, ಇದು ದುಃಖ ಅಷ್ಟೇ. ಆದ್ರಿಂದ ಆವಾಗ ಹೋಗುವ ಅನಂತವಾಗಿ ಹೋಗ್ತಾನೆ, ಯಾಕೆ ಅಲ್ಲಿ ಎಲ್ಲ ದೇವತೆಗಳ ವ್ಯವಸ್ಥೆ ಇದೆ ಅಂತ. ಅಸ್ಯ ಸೌಮ್ಯ ಪುರುಡಸ್ಯ ಪ್ರಯತ ವಾಗ್ ಮನಸ್ಸಿ ಸಂಪದ್ಯತೆ. ಮೊದಲು ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಮೊದಲು ನಾವು ಏನ್ ಹೇಳಿದ್ದೇವೆ, ರುದ್ರದೇವರು ರುದ್ರದೇವರಕ್ಕಿಂತ ಮೊದಲು ಬರ್ತಾರೆ ಇಲ್ಲಿ. ಮೊದಲು ಹೇಳಿದ್ದೆ ರುದ್ರದೇವರು ಅಂದ್ರೆ ಅನ್ನಮಯ ಕೋಶ ಅಂದ್ರೆ ಅದೇ ರುದ್ರದೇವರಷ್ಟೇ ಅಲ್ಲ, ರುದ್ರದೇವರು ಯಾವಾಗಲೂ ಅವರು ದೇವತೆಗಳು ಸಂಪತ್ಮೇಕರಾಗಿ ಪಾರ್ವತಿ ಪರಮೇಶ್ವರ. ಮೊದಲು ಪಾರ್ವತಿ ವಿಡ್ರಾ ಮಾಡಿಕೊಂಡು ಬಿಡ್ತಾರೆ, ಮಾತನಾಡುವ ಕ್ರಿಯೆ ಪಾರ್ವತಿ, ನಾವು ಮಾತನ್ನು ನೀಡಿದವರು ಪಾರ್ವತಿ, ಅದನ್ನು ಮನಸ್ಸು ಕೊಟ್ಟವ ಶಿವ, ಯೋಚನೆ ಕೊಟ್ಟವ ಶಿವ, ಯೋಚನೆಗಳಿಗೆ ಮಾತು ಕೊಟ್ಟವಳು ಪಾರ್ವತಿ. ಮೊದಲು ಸಾಯೋ ಮುಂಚೆ ಏನಾಗುತ್ತೆ, ಮೊದಲು ಮಾತು ಬಿದ್ದು ಹೋಗುತ್ತೆ, ಮನಸ್ಸು ಕೆಲಸ ಮಾಡ್ತಾ ಇರ್ತದೆ. ಮಾತಿನ ಅಭಿಮಾನಿನಿಯಾಗಿರ್ತಕ್ಕಂತಹ ಪಾರ್ವತಿ ತನ್ನ ಗಂಡನಲ್ಲಿ ಒಪ್ಪುತ್ತ ಬಿಡ್ತಾಳೆ, ರೆಸ್ಟ್ ಇಪ್ಪತ್ತೈದು ಇದನ್ನು ಸಜಾತ್ಮಕ ಗಂಡನಲ್ಲಿ ಒಪ್ಪುತ್ತ ಬಿಡ್ತಾರೆ, ಮನಸ್ಸಿನಲ್ಲಿ ಹೋಗಿ ಲಯ ಮಾಡ್ಬಿಡ್ತಾರೆ, ಮನಸ್ಸಿನ ಜೊತೆಗೆ ಸೇರಿ ಬಿಡ್ತಾರೆ. ಅವಾಗ ಮನಸ್ಸು ಕೆಲಸ ಮಾಡುತ್ತೆ, ಭಾರಿ ಕೆಲಸ ಮಾಡುತ್ತೆ. ಎಲ್ಲ ಹೇಳ್ಬೇಕು, ಇದನ್ನು ಹೇಳ್ಬಿಡ್ಬೇಕು, ಹಾಗೆ ಹೇಳ್ಬಿಡ್ಬೇಕು, ಇದನ್ನು ಹೇಳ್ಬಿಡ್ಬೇಕು, ಹೇಳಿದ್ದು ಬಾಯಿ ಬರೋದು, ಕೈ ಕಣ್ಣು ಕಟ್ಬಿಟ್ಟು ನೋಡ್ತಾರೆ ಏನು ಏನು ಏನು ಮತ್ತಷ್ಟು ಕಣ್ಣು ಅಷ್ಟೇ ಹೇಳಿ ಬರೋದು. ಮಾತು ಸ್ಟಾಪ್ ಆಗ್ಬಿಡುತ್ತೆ, ಮೈಂಡ್ ಶಾರ್ಪ್ ಆಗ್ಬಿಡುತ್ತೆ. ಸುಮಾರು ಬಾಡಿಯಿಂದ ಡಿಪಾರ್ಚರ್, ನಾನು ಈ ದೇಹಕ್ಕೆ ಹೋಗ್ತಾ ಇದ್ದೇನೆ ಅನ್ನೋದು 24 ಗಂಟೆ ಮೊದಲು ಗೊತ್ತಾಗುತ್ತೆ ಜೀವಕ್ಕೆ, ಸರಿಯಿಂದ ಜೀವಕ್ಕೆ ಪ್ರತ್ಯೇಕ ಇಲ್ಲದೆ ಅನ್ಕೋಲ್ ಇದೆಲ್ಲ ಬೇರೆ. ಸಹಜವಾಗಿದೆ 24 ಗಂಟೆ ಮೊದಲು ನಾನು ಈ ದೇಹಕ್ಕೆ ಹೋಗ್ತಾ ಇದ್ದೇನೆ, ಅವಳಿಗೆ ನನ್ನ ಫಂಕ್ಷನ್ ಸ್ಟಾಪ್ ಆಗೋದಿಲ್ಲ ಫೀಲ್ ಅಂತ. ಸರಿ, ವಾಗ್ ಮನಸ್ಸಿ ಸಂಪದ್ಯತೆ ವಾಗ್ದೇವತೆ ಆಗಿರತಕ್ಕಂತಹ ಉಮಾ ಪಾರ್ವತಿ ಪರಮೇಶ್ವರನ ರೂಪ ಸೇರ್ಕೊಂಡಿದ್ದಾರೆ. ಇಲ್ಲಿ ಮಾತು ನಿಂತಿದೆ, ಮನಸ್ಸು ಶಾರ್ಪ್ ಆಗಿದೆ, ಸುಧಾಸ್ ಕೆಲಸ ಮಾಡ್ತಾ ಇದೆ ಮನಸ್ಸು. ಆದ್ರೆ ಮನಸ್ಸು ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಹೊರಗಿನ ಕ್ರಿಯೆ ನಿಂತು ಹೋಗಿ. ಮನಃ ಪ್ರಾಣಿ, ಆಮೇಲೆ ಮನಸ್ಸಿನ ಅಭಿಮಾನಿ ಆದ ಶಿವನು ಕೂಡ ಮನಸ್ಸಿನ ಸ್ವಿಚ್ ಆಫ್ ಮಾಡಿ ಪ್ರಾಣದೇವರು ಕೂತ್ಕೊಂಡಿದ್ದಾರೆ. ಆವಾಗ ಮೈಂಡ್ ಕೆಲಸ ಮಾಡಿದ್ರು ಬರೇ ಉಸಿರು, ಬರೇ ಉಸಿರು, ಶ್ವಾಸ ಮಾತ್ರ ಇದೆ ಅಷ್ಟೇ. ಪ್ರಾಣ ತೇಜಸ್ಸಿ, ನಮ್ಮ ಪ್ರಾಣ ತತ್ವ ತೇಜಸ್ಸಿನ ನೋಡಿದ ಪ್ರಾಣ ತೇಜಸ್ಸಿ, ತೇಜೋ ಮಾನಿನಿಯಾಗಿರತಕ್ಕಂಥ ಒಂದು ದೇಹದಲ್ಲಿರತಕ್ಕಂಥ ತೇಜಸ್ಸಿನ ಅಂಶವನ್ನು ನಿಯಂತ್ರಿಸತಕ್ಕಂಥ ಚತುರ್ಮುಖ ಮತ್ತು ಲಕ್ಷ್ಮಿ. ಉಸಿರು ನಿಂತಿತು, ಬೆಳ್ತಾ ಇದೆ ಅಲ್ಲೇ, ಉಸಿರು ನಿಲ್ತಾ ಇದೆ ಟೆಂಪರೇಚರ್ ಇದೆ, ಇನ್ನು ಥಂಡಿ ಆಗಲಿಲ್ಲ ಬಾಡಿ, ಲಕ್ಷ್ಮಿ ಇದ್ದೇನೆ ಇದ್ದ ಒಳಗೆ ಪ್ರಾಣ ತೇಜಸ್ಸಿ. ತೇಜ ಮನಸ್ಸಾಮ್ ದೇವತಾಯ, ಲಕ್ಷ್ಮಿ ಹೋಗಿ ನಾರಾಯಣ ನೋಡಿ ಕೂತ್ಬಿಡ್ತಾರೆ, ನಾರಾಯಣ ಬಂಡ ಬಿಡ್ತಾರೆ, ಧನ್ಯ ಇದು ದೇಹ. ಅದಕ್ಕೆ ಮುಗಿದ ಪ್ರೋಸೆಸ್ ತೇಜ ಪರಸ್ಯಾಮ್ ದೇವತಾಯ. ಇದು ಇದರಲ್ಲಿ ವಿಷಯ ಏನಂತಂದ್ರೆ, ವಾಸ್ತವಿಕವಾಗಿ ಮೋಕ್ಷದಲ್ಲಿ ಹೀಗೆ ಇದು ನಿತ್ಯ ಒಂದು ಮನುಷ್ಯ ಸಾಯುವಾಗ ಈ ತರ ಇಂದ್ರಿಯಗಳ ಒಂದಕ್ಕೊಂದು ಸಂದರ್ಭವಾಗುತ್ತೆ. ಮೋಕ್ಷದಲ್ಲಿ ಕೂಡ ಮೋಕ್ಷಕ್ಕೆ ಹೋಗುವಾಗ ಪಾರ್ವತಿ ಶಿವನಲ್ಲಿ ಲಯಮುಕ್ತ, ಶಿವ ಪ್ರಾಣದೇವರಲ್ಲಿ, ಪ್ರಾಣದೇವರು ಅಂದ್ರೆ ಚತುರ್ಮುಖ, ಪ್ರಾಣದೇವರಿಗೆ ಮೋಕ್ಷ ಇಲ್ಲ, ಪ್ರಾಣದೇವರು ಚತುರ್ಮುಖದ ಮೋಕ್ಷ, ಚತುರ್ಮುಖ ಅಂದ್ರೆ ಚತುರ್ಮುಖ ಲಕ್ಷ್ಮಿಯಲ್ಲಿ ಲಯ ಹೊಂದುವುದಿಲ್ಲ, ಲಕ್ಷ್ಮಿಯ ದ್ವಾರ ಪರಮಾತ್ಮನ ಲಯ ನೋಡು, ದ್ವಾರ ಮಾತ್ರ ತೇಜಸ್ಸು ಅನ್ನೋದು ಅವಳು ಮಾಧ್ಯಮ, ಕರ್ಕೊಂಡೋಗಿ ಭಗವಂತನ ಹತ್ರ ಕೊಡುವುದು ಅಷ್ಟೇ, ಲಕ್ಷ್ಮಿಯ ಲಯ ಇಲ್ಲ. ಲಕ್ಷ್ಮಿ ಕರ್ಕೊಂಡೋಗಿ ತಮ್ಮ ಯಜಮಾನ ಹತ್ರ ಮುಟ್ಟಿಸಿಬಿಡ್ತಾರೆ, ಭಗವಂತನಂತ ಪ್ರಾಣದಿಂದ ಸೇರ. ಇದು ಮೋಕ್ಷದಲ್ಲಿ ಕೂಡ ದೇವತೆಗಳು ಭಗವಂತನ ಸೇರುವ ವಿಧಾನವೂ ಎಲ್ಲ ಜೀವಗಳು ಆ ಚತುರ್ಮುಖರ ಜೊತೆಗೆ ಭಗವಂತನು ಚತುರ್ಮುಖ ಹೋಗ್ತಾರೆ, ಲಕ್ಷ್ಮಿಯ ದ್ವಾರ ಭಗವಂತನ ಹತ್ರ ಹೋಗ್ತಾರೆ. ಚತುರ್ಮುಖ ಹೋಗುವಾಗ ಚತುರ್ಮುಖನ ಕಲ್ಪ ಮುಗಿದು ಚತುರ್ಮುಖ ಹೋಗುವಾಗ ಎಲ್ಲಾ ಜೀವರು ಅವರೊಟ್ಟಿಗೆ ಹೋಗುತ್ತೆ. ಇದಿಷ್ಟು ವಿಷಯ. ಆದ್ದರಿಂದ ತಿಳ್ಕೊಳ್ಬೇಕಾದ ಸಂಗತಿ, ಸಯೇಶೋ ನಿಮಾಯಿತದಾತ್ಮೀನ ಸರ್ವಂ ತತ್ ಸತ್ಯಂ ಮಹಾತ್ಮ ತತ್ವಮಸಿ ಶ್ವೇತಕೇತೋ. ಇಲ್ಲಿ ಬಂದೀಗ ಎಲ್ಲ ಮತಾಚಾರ್ಯರಿಗೆ ಗೊಂದಲ ಮಾಡಿದ್ರು, ಇಷ್ಟು ವಿಷಯ ಹೇಳಿದ್ರು. ಯೋಚನೆ ಮಾಡಿ, ಇಷ್ಟರವರೆಗೆ ಎಲ್ಲಿಯಾದರೂ ಏನಾದರೂ ಅಭೇದದ ವಿಷಯ ಬಂದಿದೆಯೋ, ಮೂರು ತತ್ವಗಳು, ಅದಕ್ಕೂ ಹಿಂದೆ ಭಗವಂತ, ಅವನೇ ಮೂಲ, ಅವನೇ ಆಯತನ, ಅವನೇ ಪ್ರತಿಷ್ಠೆ, ಭಗವಂತನಲ್ಲೇ ಕೊನೆಗೆ ಹೋಗಿ ಸೇರುವುದು ಪ್ರತಿಷ್ಠೆ. ಆ ಒಂದೇ ಆಗುವುದಲ್ಲ, ಅಲ್ಲಿ ಪ್ರತಿಷ್ಠಿತವಾಗುವುದಲ್ಲ, ಆಯತನ, ಅವನೇ ಪ್ರತಿಷ್ಠೆ, ಭಗವಂತನಲ್ಲೇ ಕೊನೆಗೆ ಹೋಗಿ ಸೇರುವುದು ಪ್ರತಿಷ್ಠೆ, ಆ ಒಂದೇ ಆಗುವುದಲ್ಲ, ಅಲ್ಲಿ ಪ್ರತಿಷ್ಠಿತವಾಗುವುದು. ಹೀಗೆ ಎಲ್ಲವೂ ಭಗವಂತ ಜೀವನದಲ್ಲಿ, ಭಗವಂತನಿಗೂ ಜೀವನಿಗೂ ಮಧ್ಯದಲ್ಲಿ ಲಕ್ಷ್ಮಿ ಬ್ರಹ್ಮ ಶಿವ ಪಾರ್ವತಿ ಇಂತಹ ದೇವತೆಗಳ ಮಾಧ್ಯಮದ ಮೂಲಕ ಕನಸಿನಲ್ಲಿ ಕೂಡ ಇದ್ರೆ ಎಚ್ಚರ, ಕನಸು ಈ ಅವಸ್ಥೆಗಳನ್ನು ಇವರೇ ನಿಯಂತ್ರಿಸ್ತಾ ಇದ್ರೆ ಯಾವ ಮುಕ್ತಿಯಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ, ಅವನೊಬ್ಬನೇ ಸತ್ತು ನಿಂತಿರ್ತಾನೆ. ಇಷ್ಟು ವಿಷಯ ಹೇಳಿ ಆಮೇಲೆ ಇದನ್ನು ಐತದಾತ್ಮೀನ ಸರ್ವಂ ಆತ್ಮ ತತ್ವಮಿಶ್ರೇತಕೇತೋ ಸಿಕ್ಕಿರುತ್ತೆ. ಆಮೇಲೆ ಎಲ್ಲರಿಗೂ ಒಬ್ಬೊಬ್ಬ ಭಾಷ್ಯಕಾರಿ ಒಂದು ಅರ್ಥ ಬಲವಾಗಿ ಆದ್ದರಿಂದ ಇಷ್ಟೆಲ್ಲ. ಆದ್ದರಿಂದ ನೀನಿಗೆ ಆ ಪರಮ ಇದೆಯಾ ಎಲ್ಲಿ ಬಂದಿರು ಏನಿಷ್ಟು ಹೇಳಿದೆ ತಂದು ಇದು ತಮಸಿ ಇಷ್ಟವರು ಹೇಳಿದ್ದಲ್ಲ ಎಚ್ಚರ ಕಾಣಿಸುವ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ